ಗುಟ್ಟು ಏನು, ಯಾಕಾಗಿ ನಾನು ಮಾಡ್ಲೇಬೇಕಂತ ಅನಿಸ್ತು ನಿಮಗೆ? ಸರ್, ಈ ಔಷಧಿ ಸಿಂಪಡಣೆ ಯಂತ್ರ ಯಾಕೆ ಮಾಡಬೇಕು ಅನಿಸ್ತು ಅಂದರೆ, ಈ ಕೆಮಿಕಲ್ ಔಷಧಿ ಹೊಡೆಯೋಕೆ ಲೇಬರ್ಗಳು ಆರಾಮಾಗಿ ಸಿಗ್ತಾರೆ ಸರ್. ಈ ನಮ್ಮ ಸಾವಯವ ಔಷಧಿ ಅಂದ ತಕ್ಷಣ ಆ ಮಜ್ಜಿಗೆ, ಗಂಜು, ವಾಸನೆ ಅದೆಲ್ಲ ನೋಡ್ಕೊಂಡ್ರೆ ಅದಕ್ಕೆ ಬೇಕಾದ್ರೆ ಬರ್ತೀವಿ, ಇದಕ್ಕೆ ಬರಲ್ಲ ಅಂತಾರೆ. ಒಂದೇದು ಅದಕ್ಕಿಂತ ಇದೇ ಉತ್ತಮ, ಆ್ಯಕ್ಚುಲಿ ಉತ್ತಮ. ಆದರೆ ನಮ್ಮ ಜನಕ್ಕೆ ಆ ವಾಸನೆ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ. ಕೆಮಿಕಲ್ ವಾಸನೆ ತಡ್ಕೊಳ್ತಾರೆ, ಸಾವಯವ ವಾಸನೆ ತಡ್ಕೊಳಲ್ಲ. ಆದ್ರೆ ಅದು ವಿಷಯಕಾರಿ ಅಲ್ಲ, ವಿಷಯ ಆದ್ರೂ ಪರವಾಗಿಲ್ಲ, ಅದೇ ಬೇಕು ಅಂತ ಸರ್. ನಮ್ಮ ಜನಕ್ಕಂಗ್ ಅಡಿಕ್ಟ್ ಆಗಿದ್ದಾರೆ, ಅದು ಒಂದು. ಆಮೇಲೆ ಅದಕ್ಕೆ ಲೇಬರ್ ಕಾಸ್ಟ್ ಭಾಳ ಆಗುತ್ತೆ, ಮತ್ತೆ ಕರೆಕ್ಟ್ ಆಗಿ ಹೆಂಗೆ ಹೊಡಿಬೇಕು ಹಂಗ ಆ ರೀತಿ ಹೊಡೆಯೋದಿಲ್ಲ. ಹಂಗಾಗಿ ನಾವೇ ಮಾಡಿದ್ವಿ, ಇದಕ್ಕೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಫಸ್ಟ್ ಈಗ ಸುಮಾರು 2013 ಬೇಸಾಯಕ್ಕೆ ಬಂದ ಸರ್. ಅವಾಗ ಒಬ್ರು ಇಲ್ಲಿ ಜಗಳೂರಲ್ಲಿ ಕಾಲದ ಪ್ರಿನ್ಸಿಪಲ್ ಒಂದು ಹಳೇದು ಬಜಾಜ್ ಚೇತಕ್ ಇತ್ತು. ಆ ಚೇತಕ್ಕಿಗೆ ಒಂದು ಪುಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಅದಕ್ಕೆ HDPE ಪಂಪ್ ಕುಂದಿರಿಸಿ ಅದರಿಂದ ಹೊಡೆಯಕ್ಕೆ ಫಸ್ಟ್ ಮಾಡಿದ್ದೆ. ಅದು ಭಾಳ ರಿಪೇರಿ ಬರೋದು, ಅದು ಇದು ಏನೇನೋ ಸಮಸ್ಯೆ ಆಯಿತು. ಅದು ಅಷ್ಟು ಸಕ್ಸಸ್ ಆಗಲಿ ಸುಮಾರು ಒಂದು 2 ವರ್ಷ ಬಳಸಿದ್ವಿ. ಆನಂತರ ಅದು ಫೇಲ್ ಆಯಿತು. ಆ ತಲೆಗೆ ಹಂಗಿತ್ತು, ಅದ್ರಾಗ ಇನ್ನೇನು ಮುಂದುವರೆದ ಭಾಗ ಏನು ಮಾಡ್ಬೋದು ಅಂತ. ಅದರಲ್ಲಿ ಪೈಪ್ ಹಾಕಿ ಎಳೆ ಥರ ಮಾಡಿದ್ವಿ. ಈಗ ಹೋದ ವರ್ಷ ಪಪ್ಪಾಯ ಹಾಕಿದಾಗ ಏನು ಮಾಡಿದ್ವಿ, ಪಪ್ಪಾಯ ಹೊಡೆಯೋಕೆ ಅದಕ್ಕೆಲ್ಲ ನಮಗೆ ಭಾಳ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ಹಿಂಗೆ ಎಲ್ಲಿ ಒಲ್ಲೆ ಹುಡುಕ್ತಿರ್ಬೇಕಾದ್ರೆ ಗುಜರಾತಲ್ಲಿ ಒಂದು ಟಿಲ್ಲರ್ ಮಾಡಿದ್ದಾರೆ, ಬೈಕ್ ಟಿಲ್ಲರ್ ಅಂತಂದು ನೋಡಿದ್ವಿ ಫಸ್ಟು. ಆಮೇಲೆ ನಮ್ಮ ಹತ್ರದಲ್ಲಿ ಎಲ್ಲಾದರೂ ಮಾಡಿದ್ದಾರೆ ಅಂತಂದು ನೋಡ್ಬೇಕಾದ್ರೆ ಇಲ್ಲಿ ಹೂವಿನಡಗಲೆ ಇಲ್ಲಿ ಒಬ್ರು ಮಾಡ್ತಾ ಇದ್ರು ಅದನ್ನ, ಬೈಕ್ ಟಿಲ್ಲರ್. ಆ ಬೈಕ್ ಟಿಲ್ಲರ್ಗೆ ಇದು ಮಾಡಕ್ ಬರುತ್ತಾ ಅಂತ ಕೇಳಿದ್ರೆ ಅವ್ರು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತಂದೇಳಿ ಅದನ್ನ ಬಿಟ್ಟುಬಿಟ್ಟು ಮತ್ತೆ ಗುಜರಾತ್ಗೆ ಅದನ್ನ ಅದೇನಾದ್ರೂ ಆಗಲಿ ಪರವಾಗಿಲ್ಲ ಅಂತೇಳಿ ಗುಜರಾತಿ ಬುಕ್ ಮಾಡಿಬಿಟ್ಟು ಬೈಕ್ ಟಿಲ್ಲರ್ ತರಿಸ್ತೇನೆ ಅಲ್ಲಿಂದ. ಅಂದ್ರೆ ಆ ಬೈಕ್ ನ ಟಿಲ್ಲರ್ ಆಗಿ ಕನ್ವರ್ಟ್ ಮಾಡೋದು, ಆ ಇಕ್ವಿಪ್ಮೆಂಟ್ ತರಿಸಿದೆ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೋದು ಅಂತೇಳಿ ಮತ್ತೆ ಅದಕ್ಕೆ ಪ್ರಯತ್ನ ಪಟ್ಟು ನಾನು ನಮ್ಮ ಸ್ನೇಹಿತರನ್ನೊಬ್ರು ಪ್ರದೀಪ್ ಅಂದ್ರೆ ಸೇರ್ಕೊಂಡ್ಬಿಟ್ಟು ಅದಕ್ಕೆ ಫಸ್ಟ್ ಒಂದು ಡ್ರಮ್ ಇಟ್ವಿ. ಆ ಡ್ರಮ್ ಇಟ್ಟ ತಕ್ಷಣ ಅದು ಅಡ್ಜಸ್ಟ್ಮೆಂಟ್ ಸರೋಗ್ಲಿಲ್ಲ. ಮತ್ತೆ ಅದಾದ್ಮೇಲೆ ಅದಕ್ಕೊಂದು ಸಪ್ರೇಟ್ ಒಂದು 500 liter ಸಿಂಟೆಕ್ಸ್ ಬುಕ್ ಮಾಡಿ ತರಿಸಿ ಅದಕ್ಕೊಂದು ಪಂಪ್ ಫಿಟ್ ಮಾಡಿ ಆ ಪಂಪಿಗೆ ಪಟ್ಟು ಫುಲ್ಲಿ ಫಿಟ್ ಮಾಡಿದ್ವಿ. ಆ ಫುಲ್ಲಿ ಫಿಟ್ ಮಾಡಿದ ತಕ್ಷಣ ನಮ್ಮ ಮಜ್ಜಿಗೆ, ಗಂಜು ಅದೆಲ್ಲ ಬಿದ್ದ ತಕ್ಷಣ ಸ್ಲಿಪ್ ಆಗ್ತಾ ಇತ್ತು ಬೆಲ್ಟ್. ಮತ್ತೆ ಅದನ್ನ ತೆಗೆದ್ಬಿಟ್ಟು ಅದಕ್ಕೆ ಮತ್ತೆ ಚೈನ್ ಹಾಕಿದ್ವಿ. ಆಮೇಲೆ ಅದಕ್ಕೆ ಫಸ್ಟ್ ನಾವು ಪಂಪ್ ಕುಂದಿರ್ತಿಲ್ಲ, ಅದಕ್ಕೆ ಅದಕ್ಕೆ ಮೋಟರ್ ಕುಂದಿಸಿದ್ವಿ. ಈಗ ಬ್ಯಾಟ್ರಿ ಸ್ಪೇರ್ ಎಲ್ಲ ಬರುತ್ತಲ್ಲ ಆ ತರ ಮೋಟರ್ ಕುಂದಿಸಿ ಒಂದು ಬ್ಯಾಟ್ರಿ ಇಕ್ಕಿ ಅದಕ್ಕೊಂದು ಸೋಲಾರ್ ಪ್ಲೇಟ್ ಹಾಕಿ ಸೋಲಾರ್ ಇಂದ ಚಾರ್ಜ್ ಆಗಂಗೆ ಅದರಿಂದ ರನ್ ಆಗಿ ಮಾಡಿದ್ವಿ. ನಮಗೆ ಸಾಕಾಗೋ ಅಷ್ಟು ಪ್ರೆಷರ್ ಅದ್ರಲ್ಲಿ ಬರಲಿಲ್ಲ. ಮತ್ತೆ ಮಾಡಿದ್ವಿ ಅದಕ್ಕೆ ನಾವು ಮತ್ತೆ ಚೈನ್ ಹಾಕ್ಬಿಟ್ಟು ಒಂದು HDPE ಪಂಪ್ ಅದಕ್ಕೆ ಕುಂದಿಸ್ಬಿಟ್ಟು ಬೈಕ್ ಓಡಿಸ್ಬೇಕಾದ್ರೆ ನಮ್ಗೆ 200 liter ಡ್ರಮ್ಮು ನಮ್ಮ ಜೊತೆನೆ ಇರುತ್ತೆ. ಅದಕ್ಕೆ ಒಂದು 6 ನಾಜಲ್ ಹಾಕಿದ್ವಿ, 2 side ಈ ಕಡೆ ಸೈಡ್ 3, ಈ ಕಡೆ ಸೈಡ್ 3 ನಾಜಲ್ಲು. ಎಲ್ಲಾ ಕಡೆನೂ ಎಲ್ಲಾ ಗಿಡದ ಎಲ್ಲಾ ಭಾಗನೂ ಸಂಪೂರ್ಣ ನೆನೆಯುತ್ತೆ. ಮತ್ತೆ ಮಾಮೂಲಿ ನಾವು ಹೆಗಲಿಗೆ ಹಾಕೊಂಡು ನೋಡಿತೀವಿ ಅದಕ್ಕಿಂತ ಕಮ್ಮಿ ಔಷಧ ಹೋಗುತ್ತೆ. ಮತ್ತೆ ಕ್ಲೀನ್ ಆಗ ಸಣ್ಣ ಸಣ್ಣ ಧೂಳಾಗಿ ಎಫಿಷಿಯಂಟ್ ಆಗಿ ಎಷ್ಟು ಬಿಡ್ಬೇಕು ಅಷ್ಟು ಚೆನ್ನಾಗಿ ಗಿಡ ನೆನೆಯುತ್ತೆ. ಒಬ್ಬ ಮನುಷ್ಯ ಒಂದ್ ದಿನಕ್ಕೆ 10 acres ಆರಾಮ ಕೊಡ್ಕೊಂಬರ್ಬೋದು ಔಷಧಿ. 10 acres ಸ್ಪ್ರೇ ಮಾಡಕ್ಕೆ ಅಬ್ಬಬ್ಬ 150 rupees ಖರ್ಚು ಬರ್ಬೋದು. ಅದು ನಾವು ಬೈಕ್ ನ ಅದಕ್ಕೆ ಗ್ಯಾಸ್ ಇಂದ ಒಡಂಗ್ ಮಾಡಿದೀನಿ ಬೈಕಿಗೆ. ಹಳೆ ಮನೆಯಲ್ಲಿ ಒಂದು ಹಳೆ ಬೈಕ್ ಇತ್ತು, ಹಳೆ ಬೈಕಿಗೆ ಅದನ್ನ ಕುಂದಿರ್ಸ್ಬಿಟ್ಟು ಅದು ಗ್ಯಾಸ್ ಇಂದ ರನ್ ಆಗುತ್ತೆ ಅದು. ಆ ತರ ಮಾಡಿದ್ವಿ ಸರ್. ಸೊ ಇದು ಈಗ ನೀವು ನಿಮ್ಮ ಸ್ನೇಹಿತರು ಸೇರಿ ಆವಿಷ್ಕಾರ ಮಾಡಿರ್ತಕ್ಕಂಥದ್ದು. ಹೌದೌದು ಸರ್. ಈಗ ನಿಮ್ಗಿದು ಉಪಯೋಗವಾಗಿದೆ? ಈ ಸುಮಾರು ಈಗ ನಾನು 2 ವರ್ಷದಿಂದ ಬಳಸ್ತಾ ಇದ್ದೀನಿ ಸರ್ ಅದನ್ನ. ಹೋದ ವರ್ಷ ಪೂರ್ತಿ ನಾನು ಪಪ್ಪಾಯಿ ಎಲ್ಲ ಬಳಸಿದೆ. ಈ ಸದ್ಯಕ್ಕೆ ನನ್ನ ಹೊಲದಲ್ಲಿ ಇವಾಗ ಮೆಣಸಿನ ಗಿಡ, ಕಲ್ಲಂಗಡಿ, ಪಪ್ಪಾಯಿ ಮತ್ತೆ ಹಣ್ಣಿನ ಗಿಡಗಳೆಲ್ಲ ಇದೆ, ಎಲ್ಲದರಲ್ಲ ಬಳಸ್ತೀನಿ ಸರ್. ಬೇರೆ ರೈತರು ನಮ್ಗೆ ಇದು ಯಂತ್ರ ಬೇಕು ಕೊಡ್ರಿ ಅಂದ್ರೆ? ಬೇರೆ ರೈತರಿಗೆ ಕೊಟ್ಟಿಲ್ಲ ಸರ್, ನಾವು ಅದನ್ನ ಸ್ಪ್ರೇ ಮಾಡೋದಕ್ಕೆ ಬಳಸ್ತೀವಿ. ಜೊತೆ ಮತ್ತೆ ನಾವು ಜೀವಾಮೃತ, ಗೋಕೃಪ ಅಮೃತ ಇವನ್ನೆಲ್ಲ ಡ್ರಿಪ್ ಅಲ್ಲಿ ಬಿಡೋದಕ್ಕೆ ಬಳಸ್ತೀವಿ. ಹಂಗಾಗಿ ನಮಗೆ ಅದು ನಮ್ಮ ಹತ್ರ ರೆಗ್ಯುಲರ್ ಆಗಿ ಅದ್ರದ್ದು ಬಳಕೆ ಇರೋದ್ರಿಂದ ಬೇರೆಯವ್ರಿಗೆ ಕೊಡೋವಷ್ಟು ಸಮಯ ಅದಕ್ಕಿಲ್ಲ. ಒಂದು ವೇಳೆ ನಮಗೆ ಇಂಥದ್ದೊಂದು ಮಾಡಿಕೊಡ್ರಿ ಅಥವಾ ಮಾಡೋಕ್ಕೆ ಗೈಡ್ಲೈನ್ಸ್ ಮಾಡ್ರಿ ಅಂದ್ರೆ? ಧಾರಾಳವಾಗಿ ರೈತರಿಗೆ ಯಾವುದೇ ಗೈಡ್ಲೈನ್ಸ್ ಬೇಕಾದ್ರೂ ನಮ್ಮ ಹತ್ರ ಯಾವುದೇ ಪೇಟೆಂಟ್ ಇಲ್ಲ ಸರ್. ನಾವು ಧಾರಾಳವಾಗಿ ನಮ್ಮ ಕೈಲಾದಷ್ಟು ಸಹಕಾರ ಮಾಡ್ತೀವಿ. ನಮ್ಮ ಹತ್ರ ಏನೇ ಮಾಹಿತಿ ಇದೆ ಎಲ್ಲ ಮಾಹಿತಿನೂ ಮುಕ್ತವಾಗಿ ಹಂಚಿಕೊಳ್ತೀವಿ. ರೈತರಿಗೆ ಅನುಕೂಲ ಆದರೆ ಸಾಕು, ಬೇರೆ ಇನ್ನೇನಿಲ್ಲ. ವಿವೇಕಾನಂದ ಅವರು ಕೃಷಿಗೆ ಬರೋದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಕಾರುಗಳನ್ನು ಬಿಟ್ಕೊಂಡು ಬಾಡಿಗೆ ದುಡಿಸ್ತಾ ಇದ್ರು. ಆ ವೃತ್ತಿಗೂ ಈ ವೃತ್ತಿಗೂ ಏನು ವ್ಯತ್ಯಾಸ ಆಗಿದೆ ನಿಮಗೆ? ಅಲ್ಲಿ ನಾವು ಕಾರುಗಳು ಬಿಟ್ಕೊಂಡು ಅಲ್ಲಿ ಬರೀ ದುಡ್ಡು ಮಾತ್ರ ನೋಡ್ತಿದ್ವಿ ಸರ್ ಅಲ್ಲಿ. ಆಮೇಲೆ ನಾವು ಅಲ್ಲಿ ಮನುಷ್ಯರ ತರ ಜೀವನ ಮಾಡ್ತಿದ್ದಲ್ಲ, ಯಾವುದೋ ಒಂಥರ ಗೂಬೆ ಇರ್ತಾವಲ್ಲ ಆ ತರ ಜೀವನ ಮಾಡ್ತಿದ್ವಿ. ಅದು ಕಾಲ್ ಸೆಂಟರ್ ಕಂಪ್ನಿ, ರಾತ್ರಿ ಎಲ್ಲ ಅವ್ರಿಗೆ ಕೆಲಸ ಮಾಡೋದು, ಹಗಲತ್ತು ಮಲಗೋದು. ನಾವು ಒಂದ್ ಟೈಮ್ ಊರಿಗೆ ಬಂದಾಗ ಇಲ್ಲಿ ಎಲ್ಲರೂ ಎದ್ದಿರ್ತಿದ್ರು, ನಾವು ಮಲಗಿರ್ತಿದ್ದೆ. ಹಂಗೆ ನೋಡ್ಬಿಟ್ಟು ಒಂದ್ಸರಿ ನಮ್ಮ ಅಪ್ಪ ಬೆಂಗಳೂರಿಗೆ ಬಂದಾಗ ಅಂದ್ರು, ನೀಗ ಯಾಕೆ ಬೇಕು ಜೀವನ, ಏನ್ ಮಾಡ್ತಿದ್ದೀನಿ ನೀನು, ಬಿಟ್ಟು ಬಂದ್ಬಿಡು, ಇಲ್ಲಿ ನೆಮ್ಮದಿ ಇಲ್ಲ, ಊರಿಗೆ ಬಂದ್ಬಿಡು ಅಂದ್ರು. ಹಂಗಂದು ಒಂದ್ ತಿಂಗಳಿಗೆ ಎಲ್ಲ ಖಾಲಿ ಮಾಡ್ಕೊಂಡು ಊರಿಗೆ ಬಂದೆ ಸರ್. ಆ ಕಾರುಗಳೆಲ್ಲ ಕಾರುಗಳೆಲ್ಲ ಅಲ್ಲಿ ಮಾರ್ಬಿಟ್ಟು ಒಂದ್ ಕಾರ್ ಮಾತ್ರ ನಾನು ಬಳಕೆಗೆ ಇಟ್ಕೊಂಡು ಊರಿಗೆ ಬಂದೆ ಸರ್. 2013 ಊರಿಗೆ ಬಂದೆ. ವಿದ್ಯಾಭ್ಯಾಸ ಏನ್ ಮಾಡಿದ್ರಿ ವಿವೇಕಾನಂದ? ವಿದ್ಯಾಭ್ಯಾಸ BA ಮಾಡಿದ್ದೀನಿ ಸರ್. BA ಮುಗಿದ್ಮೇಲೆ ಹೋಗಿದ್ರೆ ಬೆಂಗಳೂರಿಗೆ? BA ಮುಗಿದ್ಮೇಲೆ ಹೋಗಿದ್ದೆ ಸರ್. ಎಷ್ಟು ವರ್ಷ ಇದ್ರಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ 8 ಇದ್ದೆ ಸರ್. 8 ಜೀವನ ಅಲ್ಲಿ? 8 ಅಂದ್ರೆ ಒಂದು ಮೊದಲನೇ ವರ್ಷ ಅದು ಎಂತ ಕಷ್ಟಪಟ್ಟಿದ್ರೆ ನನ್ನ ಜೀವನದಾಗ ಪಡಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಬಿಡು ಸರ್. ಮೊದಲನೇ ವರ್ಷ ಅಂದ್ರೆ ಬೆಂಗಳೂರು ಅಂದ್ರೆ ಹೆಂಗಿರುತ್ತಂತ ನಂಗೆ ಗೊತ್ತಿಲ್ಲ. ನಮ್ಮೂರಿಂದ ಬೆಂಗಳೂರು ಬಸ್ ಹೋಗುತ್ತೆ, ಆ ಬಸ್ ನಿಂದ ಕಾರ್ ತಗೊಂಡು ಹೋಗಿದ್ದೆ ಅಷ್ಟೇ ನಾನು. ಬೆಂಗಳೂರು ರೂಟ್ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಏನೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ 2008 ನರ್ಸರಿ ಮಾಡಿದ್ವಿ. ಕಾರಣಾಂತರಗಳಿಂದ ನರ್ಸರಿಗೆ ಯಾವ್ದೋ ಒಂದು ಸಂಸ್ಥೆ ಗಿಡ ಕೊಟ್ಟಿದ್ವಿ, ಸರಿ ಬಿಲ್ ಆಗಲ್ಲ, ಬಹಳ ಲಾಸ್ ಆಗಿಬಿಟ್ಟು ತೊಂದರೆ ಆಯ್ತು ನಮಗೆ. ಅವಾಗ ನಮ್ಮ ಚಿಕ್ಕಪ್ಪರ ಒಬ್ಬರು ಮಿಲಿಟರಿಯಿಂದ ರಿಟೈರ್ಡ್ ಆಗಿ ಬಂದ್ರು, ಅವರು ಅದು ಡೌನ್ ಪೇಮೆಂಟ್ ಕಟ್ಬಿಟ್ಟು ಒಂದು ಗಾಡಿ ಕೊಡಿಸಿದ್ರು ನಮಗೆ. ಆ ಗಾಡಿನ ಇಲ್ಲಿ ಯಾರಿಗೋ ಒಬ್ರಿಗೆ ಬಾಡಿಗೆ ಬಿಟ್ಟಿದ್ವಿ, ಅವ್ರು 3-4 ತಿಂಗಳು ಬಾಡಿಗೆ ಅವರು ತಗೊಂಡ್ರು, ಬಾಡಿಗೆ ದುಡ್ಡು ಕೊಡಲಿಲ್ಲ, ಮತ್ತೆ ಕಾರು ಸೀಸ್ ಆಗ ಟೈಮ್ ಬಂದಿತ್ತು. ಅವಾಗ ಅನಿವಾರ್ಯವಾಗಿ ಅವ್ರು ಬೆಂಗಳೂರಿಗೆ ಹೋದ್ವಿ. ಅವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಗೊತ್ತಿಲ್ಲದೇ ಹೋಗಿರೋದು ಫಸ್ಟು. ಹಂಗಾಗಿ ಸುಮಾರು 1 ವರ್ಷ ಕಾರಲ್ಲೇ ಜೀವನ ಮಾಡಿದ್ದೀನಿ ಸರ್, ಬೆಂಗಳೂರಲ್ಲಿ ಹೋದ್ವಿ 1 ವರ್ಷ, ಯಾವ್ದಾದ್ರು ರೂಮ್ ಗೀಮ್ ಏನಿಲ್ದೇನೆ. ಅದಾದ ನಂತರ ಮತ್ತೆ ಪರವಾಗಿಲ್ಲ, ಅವಾಗ 1 ವರ್ಷದ ನಂತರ 2 ಕಾರ್ ತಗೊಂಡ್ವಿ. ಹಂಗ ಹೌದು, ಒಂದು 4 ವರ್ಷಕ್ಕೆ 6 ಕಾರ್ ಮಾಡಿದ್ದೆ ಸರ್, ಚೆನ್ನಾಗಾಗಿತ್ತು. ಎಷ್ಟು ಚೆನ್ನಾಗಾದ್ರೂ ನೆಮ್ಮದಿದ್ದಿಲ್ಲ, ಕೊನೆಗೆ ಫೈನಲ್ ಊರಿಗೆ ಬಂದ್ಮೇಲೆ ನೆಮ್ಮದಿ. ಈಗ ಏನೇನು ಮಾಡ್ತಿದ್ದೀರಿ ಕೃಷಿಯಲ್ಲಿ? ಇವಾಗ ಕೃಷಿಯಲ್ಲಿ ಫಸ್ಟ್ ನಾನು ಮಾಡಿದ್ದು ಟೊಮೆಟೊ ಸೀಡ್ ಪ್ರೊಡಕ್ಷನ್ ಮಾಡಿದ್ವಿ ಸರ್, ಊರಿಗೆ ಬಂದು ಮೊದಲನೇ ವರ್ಷದಲ್ಲಿ. ಆ ಟೊಮೆಟೊ ಸೀಡ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಇರೋದೆಲ್ಲ ಸಾವಯವ, ಸುಮಾರು ಅವರು 30 ವರ್ಷದಿಂದ ಸಾವಯವ ಮಾಡ್ತಿದ್ರು. ನಾವು ಸೀಡ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಎಲ್ಲರದ್ದು ಬಂದಂಗೆ ನಮ್ದು ಬರಲಿಲ್ಲ. ನಾನು ಹೊಸ್ದಾಗ ಬಂದಿದ್ದೆ, ಬಿಸಿ ರಕ್ತ, ಏ ನಮ್ಮ ಅಪ್ಪನಂಗೆ ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ, ನಾವು ಸ್ವಲ್ಪ ಜಲ್ದಿ ಸಾವುಕಾರ ಆಗ್ಬೇಕಂತಂದು ಯೋಚನೆ ಮಾಡಿ ನಾನೇ ಮಾಡಿದ್ದೆ, ಕೆಮಿಕಲ್ ಶುರು ಮಾಡಿಬಿಟ್ಟೆ. ಕೆಮಿಕಲ್ ಮಾಡಿದ್ದು ನಮ್ಮ ಅಪ್ಪಾಜಿಗೆ ಗೊತ್ತಾಗಿ ಅವ್ರು ಸುಮಾರು ದಿನಗಟ್ಟಲೆ ಬೇಸರ ಆಗಿ 10 ಎಲ್ಲ ಮಾಡಿದ್ರು. ಆಮೇಲೆ ನಮಗೆ ಅವ್ರಿಗೆ ಮಾತು ಬಿಡ್ತು ತಿಂಗಳನ್ಗಟ್ಲೆ ಅವರು, ಯಾಕಂದ್ರೆ ಅವರು ನಂಬ್ಕೊಂಡಿರ್ತಕ್ಕಂಥ ದೇಹನೇ ನೀನು ಕೊಲೆ ಮಾಡಿಬಿಟ್ಟಲ್ಲ ಅನ್ನೋ ಅವ್ರ ನೋವು ಅವರಿಗೆ. ನನಗೆ ನಾವು ಚೆನ್ನಾಗಾಗಬೇಕು ಅನ್ನೋ ಒಂದು ಆಸೆ, ಅವಾಗ ಅದು ಅರ್ಥ ಆಗಲಿಲ್ಲ ಅವ್ರದ್ದು ಏನು ಇದು ಅಂತಂದು ಹೇಳಿ ಆ ಸಮಯದಲ್ಲಿ. ಅದಾದಮೇಲೆ ಸ್ವಲ್ಪ ಮತ್ತೆ ಒಂದು ಅದೇ ವರ್ಷನೇ ನಾನು ಆ ಸೀಡ್ ಪ್ರೊಡಕ್ಷನಲ್ಲಿ 30 ಲಕ್ಷ ದುಡ್ಡು ಕಳ್ಕೊಂಡೆ ಒಂದೇ ವರ್ಷಕ್ಕೆ. ಅದಾದ ನಂತರ ಮತ್ತೆ ಏನು ಮಾಡಿದೆ, ಮತ್ತೆ ನಾ ಇಲ್ಲಿ ನಮ್ಮೂರಲ್ಲಿ ನೀರು ಇಲ್ದಂಗೆ ಆಯಿತು, ಸುಮಾರು 15 ಬೋರ್ ಹಾಕ್ಸಿದ್ದು ನೀರು ಇಲ್ದಂಗೆ ಆಯಿತು. ಮತ್ತು ಇಲ್ಲಿಂದ 87 ಅಂತ ಹೋಗ್ಬಿಟ್ಟು ಇಲ್ಲಿಂದ 15 ಕಿಲೋಮೀಟರ್ ದೂರ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ತಾತರವಲ್ಲ ಒಂದು 20 ಎಕರೆವಲ್ಲ ಲೀಸಿ ತಗೊಂಬಿಟ್ಟು ಅಲ್ಲಿ ಬೋರ್ ಹಾಕ್ಸಿ ಅಲ್ಲಿ ಸಾವಯವ ಪೂರ್ತಿ ಸಾವಯವ ಶುರು ಮಾಡಿದ್ವಿ. ಅಲ್ಲಿ ಚೆನ್ನಾಗಿ ಈಗ ಸುಮಾರು ಈಗ 2 ವರ್ಷದಿಂದ ಪಪ್ಪಾಯ ಹಾಕಿದ್ದೆ, ಒಂದೇ ವರ್ಷದಲ್ಲಿ ಒಂದು 25 ಲಕ್ಷ ಚೆನ್ನಾಗಾಯ್ತು ದುಡ್ಡಾಯಿತು ಸಾವಯವದಲ್ಲಿ ಮಾಡಿದ್ದೆ. ಎಲ್ಲರದ್ದು ಏನು ಕೆಮಿಕಲ್ನವ್ರದ್ದು ಏನು ಬರುತ್ತೋ ಅದಕ್ಕಿಂತಲೂ ಚೆನ್ನಾಗಿ ಬಂದು ಸಾವಯವದಲ್ಲಿ. ಇನ್ನೊಂದು ಅನುಮಾನ ಇದೆ ಕೆಲವರಿಗೆ, ಏನೋ ಸಾವಯವದಲ್ಲಿ ಕೆಮಿಕಲಲ್ಲಿ ಬಂದು ಇಳುವರಿ ಬರಲ್ಲ ಅಂತ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟದೆ. ಅದಕ್ಕೆ ಇಳುವರಿ ಬರಲ್ಲ ಅಂದರೆ ನಾವು ಏನಾಗಿದ್ದೀವಿ, ರೈತರಿಗೆ ಸೋಂಬೇರಿಗಳಾಗ್ಬಿಟ್ಟಿವಿ. ಒಂದೇದು ಏನು ಕಷ್ಟಪಟ್ಟು ಮಾಡೋಕ್ಕೆ ತಯಾರಿಲ್ಲ. ಈ ಸಾವಯವ ಎಂಬುದಂದ್ರೆ ಯುದ್ಧಕ್ಕೆ ಬಂದ ನಾವು ಶಸ್ತ್ರಾಭ್ಯಾಸ ಮಾಡೋದಲ್ಲ, ಮುಂಚೆ ರೆಡಿ ಇರ್ಬೇಕು. ನಾವು ತಿಂಗಳಾನ್ಗಟ್ಟಲೆ 6 ತಿಂಗಳಗಟ್ಟಲೆ ಮುಂಚೆ ಮಾಡಿರ್ತಕ್ಕಂಥ ಔಷಧಿಗಳು ಕೆಲವಿದ್ದಾವೆ. ಮಾಡಿಟ್ಕೊಂಡು ನಮ್ಮ ಹತ್ರ ಇದ್ರೆ ಮಾತ್ರ ನಾವು ಟೈಮ್ ಬಂದಾಗ ಯುದ್ಧ ಮಾಡ್ಬೋದು. ಈಗ ಹೆಂಗಂದ್ರೆ ನಮ್ಗೆ ಹೆಂಗೆ ಅಡಿಕ್ಟ್ ಆಗಿದೆ, ಔಷಧಿ ಅಂಗಡಿ ಹೋಗೋದು ತಗೊಂಬರೋದು ಹೊಡೆಯೋದು, ಆ ಥರ ನಾವು ಆಲ್ರೆಡಿ ಅಡಿಕ್ಟ್ ಆಗಿಬಿಟ್ಟಿದ್ದೇವೆ. ಹಂಗಾಗಿ ನಾವು ಸಾವಿರಕ್ಕೆ ಬಹಳ ಜನ ಸೋಲ್ತಾ ಇದ್ದಾರೆ. ಈ ಗೋನಂದ ಜಲ ಅಂತ ಒಂದು ಮಾಡಿದೀವಿ ಅಂತ ಹೇಳಿದ್ವಿ ನಾವು. ಅದು ಏನಂದ್ರೆ ಸರ್, ಅದು ಸಾಯ ಅಂತ ಗಿಡನು ಬದುಕಿಸತಕ್ಕಂತ ಶಕ್ತಿ ಇದೆ ಅದ್ರಾಗ. ಗೋನಂದ ಜಲ ಅಂದ್ರೆ ಗೋನಂದ ಜಲ ಅಂದ್ರೆ ಅದು ಸ್ವಾಭಾವಿಕ ಮರಣ ಬಂದಿರತಕ್ಕಂತ ನಾಟಿ ಹಸು. ಅದೇ ಆಗ್ಬೇಕು, ಅದು ಬೇರೆ ಏನಾದ್ರೂ ಇಲ್ಲ, ಅದೇ ಆಗ್ಬೇಕು. ಅದೇ ಬೇರೆ ಎಲ್ಲ ಕುರಿದು ಮಾಡಿ ನೋಡಿದರೆ, ಸೊಂಟಿ ಹಾಕಲದ್ ಮಾಡಿ ನೋಡಿದರೆ ಯಾವ್ದು ಸಕ್ಸಸ್ ಆಗಿಲ್ಲ. ಈ ನಾಟಿ ಹಸು ಬಂದಷ್ಟು ಇದು ಯಾವ್ದು ಬರಲ್ಲ. ಅದು ಸ್ವಾಭಾವಿಕ ಸತ್ತಿರ್ತಕ್ಕ ನಾಟಿ ಹಸು, ಅದ್ರ ದೇಹ ತೂಕದಷ್ಟೇ ಮಜ್ಜಿಗೆ, ಹಳೆ ಮಜ್ಜಿಗೆ, ಅದು ನಾಟಿ ಹಸು ಆಗಿರ್ಬೇಕು. ಮತ್ತೆ ಅದ್ರ ದೇಹ ತೂಕದಷ್ಟೇ ಸಗಣಿ, ಮತ್ತೆ 10 ಕೆಜಿಗೆ 1 ಕೆಜಿ ಬೆಲ್ಲ, ಮತ್ತೆ ಅದಕ್ಕೊಂದು ಒಂದಿಷ್ಟು ಡಿಕಾಂಪೋಸರ್ ಸ್ವಲ್ಪ ಬೇಗ ಕೊಳೆಯೋದಕ್ಕೆ, ಅಷ್ಟು ಹಾಕ್ಬಿಟ್ಟು ಅದನ್ನ ಕನಿಷ್ಠ 6-8 ತಿಂಗಳು ಅದನ್ನ ಕಳಿಯೋದಕ್ಕೆ ಬಿಡ್ಬೇಕು ಅದನ್ನ. ಅಲ್ಲಿಗೆ ಒಂದು 6-8 ತಿಂಗಳು ಪೂರ್ತಿ ಅದು ದ್ರವ ರೂಪಕ್ಕೆ ಬಂದಿರುತ್ತೆ. ಅದರದ್ದು ಈ ಮೂಳೆ ಸಮೇತ ಒಂದು 80% 6-8 ತಿಂಗಳು ಕರಗಿರುತ್ತೆ ಅವಾಗಲೇ. ಅವಾಗ ಒಂದು ಗಿಡಕ್ಕೆ ಏನು ಪೋಷಕಾಂಶ ಬೇಕು, ಎಲ್ಲ ಪೋಷಕಾಂಶಗಳನ್ನು ನಾವು ಅದನ್ನ ಡ್ರಿಪ್ನಾಗ ಅಥವಾ ಸ್ಪ್ರೇ ಮುಖಾಂತರ ಕೊಟ್ಟರೆ ಅದಕ್ಕೆ ಡೈರೆಕ್ಟಾಗಿ ಸಿಗುತ್ತೆ ಅದು. ಅವಾಗ ಆ ಗಿಡ ಅದು ಯಾವುದೇ ಸ್ಥಿತಿ ಆಗಿದ್ರೆ ಗಿಡ ಅದನ್ನು ತಗೊಂಬಿಟ್ಟು ಚೇತರಿಸ್ಕೊಂಡು ಎದ್ದು ಬಂದ್ಬಿಡುತ್ತವೆ. ಇದು ಗೋನಂದ ಜಲ ಸಾಯುವ ಗಿಡವು ಸಹಿತ ಬದುಕುತ್ತೆ. ಅದಕ್ಕೊಂದು ಚಿಕ್ಕ ಉದಾಹರಣೆ ಅಂತಂದ್ರೆ, ನಮ್ಮ ಸ್ನೇಹಿತರೊಬ್ಬರು ಕೋಲಾರ ಜಿಲ್ಲೆಯಲ್ಲಿ ಅವರು ಹೊಲ ಇದೆ ಅವ್ರದ್ದು, ಅವ್ರು ಹೊಸ ನೀರಾವರಿ ಶುರು ಮಾಡಿದ್ದಾರೆ. ಮಾಡಿಬಿಟ್ಟು ಅವ್ರಿಗೇನಾಗಿದೆ, ಆಗ್ತಾನೆ ಮಾಡಿದ್ದಾರೆ, ಒಂದು 30-35 ದಿವಸಕ್ಕೆ ಅವ್ರ ಕೊತ್ತಂಬರಿ ಕ್ರಾಪ್ ಬಂದಿದೆ. ಬಂದು ಸಡನ್ ಆಗಿ ಹಳದಿ ಕಲರ್ ಆಗಿಬಿಡ್ತೇನೆ ಗಿಡ ಪೂರಾ, ಹೊಲ ಪೂರಾ ಕೆಟ್ಟೋಯ್ತು ಅಂತ ತಿಕ್ಕೊಂಡು ಬಹಳ ಬೇಸರದಿಂದ ಹೇಳಿದ್ರಿ, ಹಿಂಗೆ ಆಗಿಬಿಟ್ಟಿದೆ, ಹಿಂಗೆ ಮಾಡೋದು ಹೆಂಗ ಅಂತಂದು ಹೇಳಿ. ಅವ ನಾನು ಅದೇ ಸಮಯದಲ್ಲಿ ಬೆಂಗಳೂರಿಗೆ ಸಾವಯವ ಪಪ್ಪಾಯಿ ಭಾಳ ಡಿಮ್ಯಾಂಡ್ ಇತ್ತು, ನಾನು ಬೆಂಗಳೂರಿಗೆ ಪಪ್ಪಾಯಿ ಮಾರಕ್ಕೆ ಹೋಗ್ತಾ ಇದ್ದೆ. ಅದೇ ಸಮಯದಲ್ಲಿ ಒಂದು 2 ಲೀಟರ್ ತಗೊಂಡು ಕೊಟ್ಟಿದ್ದವ್ರಿ, ಸ್ಪ್ರೇ ಮಾಡ್ರಿ, 4 ದಿವಸ ಬಿಟ್ಟು ಹೊಲಕ್ಕೆ ಹೋಗಿ ನಿಮ್ಗೆ ಏನು ಬೇಕೋ ಅದು ಮಾಡ್ರೆ ರೋಟವೇಟರ್ ಹೊಡಿಸ್ತೀವಿ ತೆಗಿಸ್ತೀವಿ ಅಂತ ಇದ್ರು. 4 ದಿನ ಬಿಟ್ಟು ತೆಗಿಸ್ರಿ ಪರವಾಗಿಲ್ಲ ಅಂತ ಹೇಳಿದ್ದೆ. ಅವ್ರು ಅದನ್ನ ಹೊಡೆದು ಬಂದು 4-5 ದಿನ ಹೊಲಕ್ಕೆ ಹೋದ್ರೆ ಟ್ಯಾಕ್ಟ್ರಿ ಡ್ರೈವರೇ 40,000 ಕೊಟ್ಟು ಅದನ್ನ ಖರೀದಿ ಮಾಡಿ ಹೊಲ ಹೊಡ್ಕೊಟ್ಟು ಹೋಗಿದ್ದಾನೆ. ಅಂದ್ರೆ 4 ದಿವಸಕ್ಕೆ ಅಷ್ಟು ಬದಲಾವಣೆ ಆಗಿದೆ ಅದು ನೋಡಿ. ಅಷ್ಟು ಶಕ್ತಿ ಗೋನಂದ ಜಲಕ್ಕಿದೆ. ಇದೆ, ಅದನ್ನ ನಮ್ಮ ರೈತರು ಮಾಡ್ಕೋಬೇಕು, ಬಳಸ್ಬೇಕು. ಈ ಗೋನಂದ ಜಲ ಬಳಕೆಯ ಚರಿತ್ರೆ ಎಲ್ಲಿ ಎಲ್ಲಿಂದ ಆರಂಭ ಆಯ್ತು ಇದು? ಅದು ಮೊದ್ಲು ಎಲ್ಲಿ ಇದನ್ನ ಯಾರು ಪತ್ತೆ ಹಚ್ಚಿದ್ರು, ಹೇಗೆ ಇದನ್ನ? ಅದು ವರಹ ಮೀರ ಸಮಿತಿ ಅಂತಂದು ಹಳೆಯ ಕಾಲದಲ್ಲಿ ಇತ್ತು ಸರ್, ಅದೆಷ್ಟು ಶತಮಾನ ಹಿಂದ್ಗಡೆ, ಅದರಲ್ಲೇ ಅದನ್ನ ದಾಖಲೆ ಮಾಡಿದ್ದಾರೆ. ಅದನ್ನ ನಮ್ಮ ಸಾವಯವ ಕೃಷಿ ಮಿಷನ್ ಅವರು ಆನಂದ್ ಜಿ ಅಂತಂದು ಹೇಳಿದ್ದಾರೆ ತೀರ್ಥಹಳ್ಳಿಯಲ್ಲಿ. ಅವರು ಅದನ್ನು ಫಸ್ಟ್ ಪ್ರಾಯೋಗಿಕವಾಗಿ ಮಾಡಿದ್ದಾರೆ ಅದನ್ನ. ಈಗ ಸುಮಾರು 4 ವರ್ಷದಿಂದ ನಮ್ಮನೆ ಹತ್ರ ಇಲ್ಲಿ ಪ್ರತಿ ವರ್ಷ ಗೋ ಸಮ್ಮೇಳನ ಅಂತ ಮಾಡ್ತೀವಿ. ಇಲ್ಲಿ ನಮ್ಮನೆ ಹತ್ರ ಗೋ ಸಮ್ಮೇಳನ ಅಂತ ಮಾಡಿದಾಗ ಅದ್ರ ಬಗ್ಗೆ ಮಾಹಿತಿ ಕೊಟ್ರು. ಅದ್ರದ್ದು ಮಾಡ್ಕೊಂಡ್ಬಿಟ್ಟು ಫಸ್ಟ್ ನಾವು ಟ್ರಯಲ್ ನೋಡಿದ್ವಿ, ನಮಗೆ ಅದ್ರದ್ದು ಬಹಳ ಅನುಕೂಲ ಅಂತ ಅನಿಸ್ತು. ಅದಾದ ತಕ್ಷಣ ನಾವು ಎಲ್ರಿಗೂ ಅದ್ನ ಮಾರಾಟ ಅಂತ ಯಾರಿಗೂ ಹೇಳ್ತಾ ಇಲ್ಲ, ಅದನ್ನ ಮಾರಾಟಕ್ಕೂ ಮಾಡ್ತಾ ಇದ್ದಾವೆ. ನಾ 500 ರೂಪಾಯಿ ಲೀಟರ್ ಮಾರಾಟ ಮಾಡ್ತಿದ್ವಿ ಕೇಳಿದವರಿಗೆ. ಆದ್ರೆ ನಾವು ಫಸ್ಟ್ ಎಲ್ರಿಗೂ ಹೇಳೋದೇ ಮಾಡ್ತಾ ಇದೀವಿ, ನೀವೇ ಮಾಡ್ಕೊಳ್ರಿ, ನಾವು ರೈತರು ಅಂದ ತಕ್ಷಣ ದುಡ್ಡು ಇಸ್ಕೊಂಡು ಜೋಬ್ನಾಗ ಇಟ್ಕೊಂಡು ಆಗ್ಬೇಕು, ಹೊರತು ತೆಗೆದು ಹೊರ ಕೂಡ ಆಗಬಾರ್ದು, ಅವಾಗ ಉದ್ದಾರ ಆಗೋದು ಅಂತ ನಾವು ಹೇಳೋದು. ಏನು ಹೊರಗಡೆ ತರಬಾರ್ದು, ಪೂರ್ತಿ ಜೀರೋ ಮಾಡಬೇಕು. ಈಗ ವಿವೇಕಾನಂದವರು ನಿಮ್ಮ ತಂದೆಯವರ ಹಾಗೆ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡ್ಕೊಂಡಿದ್ದರು. ಹೌದು. ಈಗ ಸದ್ಯಕ್ಕೆ ಏನೆಲ್ಲ ಬೆಳೆಗಳನ್ನು ನಿಮ್ಮ ಸ್ವಆಸಕ್ತಿಯಿಂದ ಬೆಳೀತು? ಈಗ ಸದ್ಯಕ್ಕೆ ಈಗ ನಮ್ದು ಇನ್ನೊಂದು 8 ದಿವಸ ಬಿಟ್ಟರೆ ಕಲ್ಲಂಗಡಿ ಹಣ್ಣು ಬರುತ್ತೆ. ಅದಾದ ನಂತರ ಮತ್ತೆ ಈಗ ಪಪ್ಪಾಯ ಹಾಕಿದ್ದೀನಿ 3 ಎಕರೆಗೆ. ಅಂದ್ರೆ ಈಗ ಫಸ್ಟ್ 1 ಎಕರೆಯಲ್ಲಿ ಪರ್ಮನೆಂಟ್ ಕ್ರಾಪು, ಅದು 1-2 ಎಕರೆ ನಿಂಬೆ, 1 ಎಕರೆ ಮಾವು, 1 ಎಕರೆ ನೇರಳೆ, 1 ಎಕರೆ ಸೀತಾಫಲ, 1 ಎಕರೆ ಪೇರ್ಲ, ಮತ್ತೆ 1 ಎಕರೆ ತೆಂಗು, ಎಲ್ಲವನ್ನ 1 ಎಕರೆ ಹಾಕಿದ್ವಿ. ಮಲ್ಟಿ ಕ್ರಾಪ್ಗಳು ಎಲ್ಲಾ ಕಾಲ ಮಂದಿಲ್ಲಿ ಎಲ್ಲ ಬರಲಿ ಅಂತೇಳಿ ಮರ ಆಧಾರಿತ ಕೃಷಿ ಅದನ್ನ ಮಾಡಿದೀವಿ. ಅದ್ರ ಒಳಗಡೆ ಮಾಡಿದ್ದೀನಿ ಇವಾಗ, ಈಗ ಅರ್ಜೆಂಟ್ಗೆ 1 ವರ್ಷಕ್ಕೆ ಬರಂಗ ಅದೆಲ್ಲ ಹಾಕ್ಬಿಟ್ಟು ಈಗ 1-2 ತಿಂಗಳಾಯ್ತು. ಅದೆಲ್ಲ ಬರೋದಕ್ಕೆ ಇನ್ನು 2 ವರ್ಷ ಬೇಕು. ಈಗ ಪೇರ್ಲ, ಸೀತಾಫಲ, ತೆಂಗು ಅದನ್ನ 2 ವರ್ಷಕ್ಕೆ ಶುರು ಆಗುತ್ತೆ. ನಿಂಬೆ ಅದೆಲ್ಲ ಅಲ್ಲಿವರೆಗೆ ಏನ್ ಮಾಡೋದು ಅಂತೇಳಿ ಅದ್ರೊಳಗಡೆ ಪಪ್ಪಾಯ ಹಾಕಿದ್ದೀನಿ. ಪಪ್ಪಾಯ ಬರೋಕೆ ಈಗ 9 ತಿಂಗಳು ಟೈಮ್ ಬೇಕು. ಅದಕ್ಕೆ ಪಪ್ಪಾಯ ಒಳಗಡೆ ಮತ್ತೆ ಈಗ ಮೆಣಸಿನ ಗಿಡ ಹಾಕಿದೀನಿ. ಈಗ ಮೆಣಸಿನಕಾಯಿ ಇನ್ನೊಂದು 4-5 ದಿವಸಕ್ಕೆ ಅದು ಮೆಣಸಿನಕಾಯಿ ಸ್ಟಾರ್ಟ್ ಆಗುತ್ತೆ ಕಾಯಿ. ಈಗ ಕ್ರಾಪ್ ಒಂದಕ್ಕೊಂದು ಅವಲಂಬಿಸಿಕೊಂಡಿದೆ ನಿಮ್ಮ ಒಂದಕ್ಕೊಂದು ಅವಲಂಬಿಸಿದೆ. ಯಾವ ಬೆಳೆನೂ ಮುಗಿದ್ಮೇಲೆ ಖಾಲಿ ಅಂತ ಇರ್ಲಿ? ಖಾಲಿ ಇಲ್ಲ. ಈಗ ನಾವೀಗ ಏನು ಹಾಕಿದೀವಿ ಇದೇ ಲಾಸ್ಟ್, ಇನ್ನು ನೆಕ್ಸ್ಟ್ ಬೆಳೆ ಹಾಕಂಗಿಲ್ಲ. ಇನ್ನು ಆರಾಮಾಗಿ ಮುಂದೆ ತಲೆಮಾಲು ಪಾರೋದ್ರು ನಾವು ಮತ್ತೆ ಬೆಳೆ ಹಾಕಂಗಿಲ್ಲ. ಬಂದಿರೋ ತಗೊಳೋದು ಆರಾಮಾಗೆ. ಇನ್ನು 1 ಲೆಕ್ಕದ ಹೇಳ್ಬೇಕಂದ್ರೆ ನಾವು ಇಲ್ಲಿ ರಿಟೈರ್ಮೆಂಟ್ ಆದಂಗೆ, ರಿಟೈರ್ಮೆಂಟ್ ಪ್ಲಾನ್ ನಮ್ದು ರೆಡಿ ಆಗಿದೆ. ಈಗ ನೀವು ಯುವಕರು, ನಿಮ್ಮಂತೆ ಯುವ ರೈತರು ಇರ್ತಾರೆ, ಕುಟುಂಬ ರೈತ ಕುಟುಂಬದ ಮಕ್ಕಳು ಇರ್ತಾರೆ, ಯುವಜನತರು ಇರ್ತಾರೆ, ನಾವು ಹಿಂಗೇನೆಲ್ಲ ಬದಲಾವಣೆ ಆಗಬೇಕು ಅನ್ನುವಂಥ ಯೋಚನೆಯಲ್ಲಿ ಬಂದರೆ ಅವರಿಗೆ ಯಾವ ರೀತಿ ನೀವು ಇಲ್ಲಿ ತರಬೇತಿ ಮಾಡ್ತಾ ಇದ್ದೀರಿ? ನಿಮ್ಮದೇ ಆಗಿರ್ತಕ್ಕಂಥ ಏನಾದರೂ ಒಕ್ಕೂಟಗಳನ್ನು ಮಾಡ್ಕೊಂಡಿದ್ದೀರಾ ಹೇಗೆ? ಇಲ್ಲ, ಒಕ್ಕೂಟಗಳು ಆ ಥರ ಏನು ಮಾಡ್ಕೊಂಡಿಲ್ಲ. ಇಲ್ಲಿ ಮನೆ ಹತ್ರ ಈಗ ಸಾಮಾನ್ಯವಾಗಿ ವಿಸಿಟರ್ಸ್ ಬರ್ತಿರ್ತಾರಲ್ಲ, ಅವರಿಗೆ ನಮ್ಮ ಅವೇರ್ನೆಸ್ ಮೂಡಿಸ್ತಾ ಇರ್ತೀವಿ. ಈಗ ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿರ್ತಕ್ಕಂಥವ್ರು, ನಮ್ಮ ಥರನೇ ಯುವಕರು ಭಾಳ ಜನ ವ್ಯವಸಾಯ ಮಾಡೋರಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀವಿ. ಅದ ನಾವು 10 ಜನಕ್ಕೆ ಹೇಳಿದ್ರೆ ಒಬ್ಬ 10 ಜನದಲ್ಲಿ ಒಬ್ಬರು ಬದಲೇ ಆದರೂ ನಮಗೆ ಸಾಕು, ಅವರು ಮುಂದುವರ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದು ಯಾರಿಗೇ ಆಗಲಿ ವ್ಯವಸಾಯಕ್ಕೆ ಹೊಸ್ತಾ ಬರೋರಿಗೆ ಹೇಳೋದು ಒಂದು ಅಂದರೆ, ಅರ್ಜೆಂಟ್ ಅಂದ್ಕೊಂಡು ಏನು ಮಾಡೋಕೆ ಬರಬೇಡ್ರಿ, ತಾಳ್ಮೆ ಇದ್ರೆ ಮಾತ್ರ ವ್ಯವಸಾಯಕ್ಕೆ ಬರ್ರಿ. ಭೂಮಿ ತಾಯಿ ತಾಳ್ಮೆಯಿಂದ ನೋಡಿ ನೋಡಿ ಪರೀಕ್ಷೆ ಮಾಡೇ ಕೊಡೋದು ಫಲ, ಅರ್ಜೆಂಟಿಗೆ ಕೊಡೋದಲ್ಲ ಇದು. ಒಳ್ಳೆಯದು ವಿವೇಕಾನಂದ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಏನು ಅಂದರೆ, ಸಾವಯವ ಕೃಷಿ ಒಂದಿಷ್ಟು ತಾಳ್ಮೆಯಿಂದ ಇದ್ದರೆ ರೈತರು ಖಂಡಿತವಾಗಲೂ ಸಹಿತ ಉತ್ತಮ ಫಲವನ್ನು, ಉತ್ತಮ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಮತ್ತು ಯಾವ ಕಾಲಕ್ಕೂ ಸಹಿತ ಭೂಮಿ ಹಾಳಾಗದಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲೂ ಒಂದಿಷ್ಟು ಬೇರೆ ಬೇರೆ ಬೆಳೆಗಳನ್ನು, ಪೂರಕ ಬೆಳೆಗಳನ್ನು ಬೆಳೀತಾ ಇರೋದರಿಂದ ಆರ್ಥಿಕವಾಗಿಯೂ ಗಟ್ಟಿಯಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತುಗಳನ್ನೆಲ್ಲ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಸಾವಯವ ಕೃಷಿ ಅನುಭವ ಕುರಿತು ವಿವೇಕಾನಂದ HS ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಇನ್ನು ಕೆಲವು ಕೃಷಿ ಗೀತೆಗಳನ್ನು ಕೇಳಿ ಬರೋಣ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ತಂದ ತಂದ ಆನಂದದ ಅಡಗಿ ಬಂದ ಬಂದನೇಗಿಲ್ಲ ಯೋಗಿ ತಂದ ತಂದ ಆನಂದದ ಅಡಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬೆಳ್ಳನ ಬಿಳಿಯತ್ತ ಬೆಳ್ಳಿಯ ಬಾರ್ಕೋಲ ಹಳ್ಳದ ವಾಲ ಹರಿಯಾವು ಬೆಳ್ಳನ ಬಿಳಿಯತ್ತ ಬೆಳ್ಳಿಯ ಬಾರ್ಕೋಲ ಹಳ್ಳದ ವಾಲ ಹರಿಯಾವು ಬೆಳ್ಳನ ಬಿಳಿಯತ್ತ ಬೆಳ್ಳಿಯ ಬಾರ್ಕೋಲ ಹಳ್ಳದ ವಾಲ ಹರಿಯಾವು ಬೆಳ್ಳನ ಬಿಳಿಯತ್ತ ಬೆಳ್ಳಿಯ ಬಾರ್ಕೋಲ ಹಳ್ಳದ ವಾಲ ಹಳ್ಳದ ವಾಲ ಹರಿಯಾವ ನಮ್ಮೆತ್ತ ತಳ್ಳನ ಹೊಟ್ಟಿ ಹಸದಾವು ಹಳ್ಳದ ವಾಲ ಹರಿಯಾವ ನಮ್ಮೆತ್ತ ತಳ್ಳನ ಹೊಟ್ಟಿ ಹಸದಾವು ಹಳ್ಳದ ವಾಲ ಹರಿಯಾವ ನಮ್ಮೆತ್ತ ತಳ್ಳನ ಹೊಟ್ಟಿ ಹಸದಾವು ಹಳ್ಳದ ವಾಲ ಹರಿಯಾವ ನಮ್ಮೆತ್ತ ತಳ್ಳನ ಹೊಟ್ಟಿ ಹಸದಾವು ಗಂಡ ಮಗನ ಕೂಡ ಪುಂಡ ಕಡ್ಪಟ್ಟಿ ಬಸುವ ನನಗಲ್ಲ ನಲ್ಲ ಮೈತರಗೋ ಗಂಡ ಮಗನ ಕೂಡ ಪುಂಡ ಕಡ್ಪಟ್ಟಿ ಬಸುವ ನನಗಲ್ಲ ನನ್ನ ಮೈತರಗೋ ಗಂಡ ಮಗನ ಕೂಡ ಪುಂಡ ಕಡ್ಪಟ್ಟಿ ಬಸುವ ನನಗಲ್ಲ ನನ್ನ ಮೈತರಗೋ ಗಂಡ ಮಗನ ಕೂಡ ಪುಂಡ ಕಡ್ಪಟ್ಟಿ ಬಸುವ ನನಗಲ್ಲ ನನ್ನ ಮೈತರಗೋ ನನಗಲ್ಲ ನನ್ನ ಮೈತರಿಗೆ ಕೊಟ್ಟರ ಬಲ್ಕ ಬಂಗಾರ ಬಡಸೀನೋ ನನಗಲ್ಲ ನನ್ನ ಮೈತರಿಗೆ ಕೊಟ್ಟರ ಬಲ್ಕ ಬಂಗಾರ ಬಡಸೀನೋ ನನಗಲ್ಲ ನನ್ನ ಮೈತರಿಗೆ ಕೊಟ್ಟರ ಬಲ್ಕ ಬಂಗಾರ ಬಡಸೀನೋ ನನಗಲ್ಲ ನನ್ನ ಮೈತರಿಗೆ ಕೊಟ್ಟರ ಬಲ್ಕ ಬಂಗಾರ ಸಣ್ಣಾಳಿ ಸರಪಳಿ ಸರದಾಡು ಮುಗದಾನ ಸೇರ ಬಂಗಾರದ ಹಣಪಟೋ ಸಣ್ಣಾಳಿ ಸರಪಳಿ ಸರದಾಡು ಮುಗದಾನ ಸೇರ ಬಂಗಾರದ ಹಣಪಟೋ ಸಣ್ಣಾಳಿ ಸರಪಳಿ ಸರದಾಡು ಮುಗದಾನ ಸೇರ ಬಂಗಾರದ ಹಣಪಟೋ ಸಣ್ಣಾಳಿ ಸರಪಳಿ ಸರದಾಡು ಮುಗದಾನ ಸೇರ ಬಂಗಾರದ ಹಣಪಟ್ಟು ಸೇರೆ ಬಂಗಾರದ ಹಣಪಟ್ಟ ಕಟ್ಟಕೊಂಡ ಓರಾಡುತ್ತ ಅಂತಿ ತಿರುಗಾನು ಸೇರೆ ಬಂಗಾರದ ಹಣಪಟ್ಟ ಕಟ್ಟಕೊಂಡ ಓರಾಡುತ್ತ ಅಂತಿ ತುಳಿದಾನು ಸೇರೆ ಬಂಗಾರದ ಹಣಪಟ್ಟ ಕಟ್ಟಕೊಂಡ ಓರಾಡುತ್ತ ಅಂತಿ ತಿರುಗಾನು ಸೇರೆ ಬಂಗಾರದ ಹಣಪಟ್ಟ ಕಟ್ಟಕೊಂಡ ಬೋರಾಡುತ್ತ ಹಂತಿ ತುಳಿದಾನು ಕಡಪಟ್ಟಿ ಬಸವಣ್ಣ ಕಲ್ಲಾಗ ನೆನದಾನೆ ಕಲ್ಲೊತ್ತಿ ಸಣ್ಣ ಮಳಲೋತು ಕಡಪಟ್ಟಿ ಬಸವಣ್ಣ ಕಲ್ಲಾಗ ನೆನದಾನ ಕಲ್ಲೊತ್ತಿ ಸಣ್ಣ ಮಳಲೋತು ಕಡಪಟ್ಟಿ ಬಸವಣ್ಣ ಕಲ್ಲಾಗ ನೆನದಾನೆ ಕಲ್ಲೊತ್ತಿ ಸಣ್ಣ ಮಳಲೋತು ಕಡಪಟ್ಟಿ ಬಸವಣ್ಣ ಕಲ್ಲಾಗ ನೆನದಾನ ಕಲ್ಲೊತ್ತಿ ಸಣ್ಣ ಮಳಲೋತು ಕಲ್ಲೊತ್ತಿ ಸಣ್ಣ ಮಳಲೊತ್ತಿ ಬಸವಣ್ಣ ಮದ್ದೊತ್ತಿ ನಿದ್ದಿ ಗೌದಾವು ಕಲ್ಲೊತ್ತಿ ಸಣ್ಣ ಮಳಲೊತ್ತಿ ಬಸವ ಮಳಲೊತ್ತಿ ಬಸವಣ್ಣ ಮಜ್ಜೊತ್ತಿ ನಿದ್ದಿ ಗೌದ ಮಳಲೊತ್ತಿ ಸಣ್ಣ ಮಳಲೊತ್ತಿ ಬಸವಣ್ಣ ಮಜ್ಜೊತ್ತಿ ನಿದ್ದಿ ಗೌದ ಆಧುರ ಭೂಮ್ಯಾಗ ಆಡ್ಯಾಡಿ ಮೇದಾನ ವಾಣಿ ನೀರ ಕುಡದಾನು ಆಧುರ ಭೂಮ್ಯಾಗ ಆಡ್ಯಾಡಿ ಮೇದಾನ ಅದ್ರಾಣಿ ನೀರ ಕುಡದಾನು ಆಧುರ ಭೂಮ್ಯಾಗ ಆಡ್ಯಾಡಿ ಮೇದಾನ ಅಗ್ರಾಣಿ ನೀರ ಕುಡದಾನು ಆಧುರ ಭೂಮ್ಯಾಗ ಆಡ್ಯಾಡಿ ಮೇದಾನ ಅಗ್ರಾಣಿ ನೀರ ಕುಡದಾನು ಅಗ್ರಾಣಿ ನೀರ ಕುಡದನ ಕಿಳಿಗೈ ಬಸುವ ಆರಂಭ ನೋಡಿ ನಡದಾನು ಅಗ್ರಾಣಿ ನೀರ ಕುಡದನ ಕಿಳಿಗೈ ಬಸುವ ಆರಂಭ ನೋಡಿ ನಡದಾನು ಅಗ್ರಾಣಿ ನೀರ ಕುಡದನ ಕಿಳಿಗೈ ಬಸುವ ಆರಂಭ ನೋಡಿ ನಡದಾನು ಅಗ್ರಾಣಿ ನೀರ ಕುಡದನ ಕಿಳಿಗೈ ಬಸುವ ಆರಂಭ ನೋಡಿ ನಡದಾನು ಕಡ್ಪಟ್ಟಿ ಹಾದಿಲಿ ಅಡಕಿ ಪಿತ್ತವನ್ಯಾರ ನಡಕಟ್ಟಿ ನವರ ಧರ್ಮರೋ ಕಡ್ಪಟ್ಟಿ ಹಾದಿಲಿ ಅಡಕಿ ಪಿತ್ತವನ್ಯಾರ ನಡಕಟ್ಟಿ ನವರ ಧರ್ಮರೋ ಕಡ್ಪಟ್ಟಿ ಹಾದಿಲಿ ಅಡಕಿ ಪಿತ್ತವನ್ಯಾರ ನಡಕಟ್ಟಿ ನವರ ಧರ್ಮರೋ ಕಡ್ಪಟ್ಟಿ ಹಾದಿಲಿ ಅಡಕಿ ಪಿತ್ತವನ್ಯಾರ ನಡಕಟ್ಟಿ ನವರ ನಡ್ಕಟ್ಟಿ ನವರ ಧರ್ಮರ ಮಣಿ ಮುಂದ ಹಣಪಟ್ಟಿ ನೋಡಿ ಹದನಾರೋ ನಡ್ಕಟ್ಟಿ ನವರ ಧರ್ಮರ ಮಣಿ ಮುಂದ ಹಣಪಟ್ಟಿ ಹೋರಿ ಹದನಾರೋ ನಡ್ಕಟ್ಟಿ ನವರ ಧರ್ಮರ ಮಣಿ ಮುಂದ ಹಣಪಟ್ಟಿ ನೋಡಿ ಹದನಾರೋ ನಡ್ಕಟ್ಟಿ ನವರ ಧರ್ಮರ ಮಣಿ ಮುಂದ ಹಣಪಟ್ಟಿ ಹೋರಿ ಹದನಾರೋ ತುಂಬಿದ ಹೊಳಿಯಾಗ ಕೊಂಬ ಕಾಣಿಸ್ತಾವ ಬಂಗಾರ ಇನಿಯ ಬಸವಾನು ತುಂಬಿದ ಹೊಳಿಯಾಗ ಕೊಂಬ ಕಾಣಿಸ್ತಾವ ಬಂಗಾರ ಇನಿಯ ಬಸವಾನು ತುಂಬಿದ ಹೊಳಿಯಾಗ ಕೊಂಬ ಕಾಣಿಸ್ತಾವ ಬಂಗಾರ ಇನಿಯ ಬಸವಾನು ತುಂಬಿದ ಹೊಳಿಯಾಗ ಕೊಂಬ ಕಾಣಿಸ್ತಾವ ಬಂಗಾರ ಇನಿಯ ಬಸವಾನು ಬಂಗಾರ ಇನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗಾ ಬೈಲಾಯೋ ಬಂಗಾರ ಇನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗಾ ಬೈಲಾಯೋ ಬಂಗಾರ ಇನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗಾ ಬೈಲಾಯೋ ಬಂಗಾರ ಇನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗಾ ಬೈಲಾಯೋ ಕಗ್ಗಾಯಿ ಕಡಿಬ್ಯಾಡ ಎಳಿಗಾಯಿ ಹರಿಬ್ಯಾಡ ಬಸವಣ್ಣ ನೋಡಿ ಬಡಿಬ್ಯಾಡೋ ಕಗ್ಗಾಯಿ ಕಡಿಬ್ಯಾಡ ಎಳಿಗಾಯಿ ಹರಿಬ್ಯಾಡ ಬಸವಣ್ಣ ಹೂಡಿ ಬಡಿಬ್ಯಾಡೋ ಕಗ್ಗಾಯಿ ಕಡಿಬ್ಯಾಡ ಎಳಿಗಾಯಿ ಹರಿಬ್ಯಾಡ ಬಸವಣ್ಣ ನೋಡಿ ಬಡಿಬ್ಯಾಡೋ ಕಗ್ಗಾಯಿ ಕಡಿಬ್ಯಾಡ ಎಳಿಗಾಯಿ ಹರಿಬ್ಯಾಡ ಬಸವಣ್ಣ ಹೂಡಿ ಬಡಿಬ್ಯಾಡೋ ಬಸವಣ್ಣ ನೋಡಿ ಬಡಿಬ್ಯಾಡ ಸೋಮಾರ ದಿವಸ ಹೊಸ ಮಗನಾಗಿ ಮನಗಲೋ ಬಸವಣ್ಣ ಹೂಡಿ ಬಡಿಬ್ಯಾಡ ಸೋಮಾರ ದಿವಸ ಹೊಸ ಮಗನಾಗಿ ತಿರುಗಲೋ ಬಸವಣ್ಣ ನೋಡಿ ಬಡಿಬ್ಯಾಡ ಸೋಮಾರ ದಿವಸ ಹೊಸ ಮಗನಾಗಿ ತಿರುಗಲೋ ಬಸವಣ್ಣ ಬಡಿಬ್ಯಾಡ ಸೋಮಾರ ದಿವಸ ಹೊಸ ಮಗನಾಗಿ ತಿರುಗಲೋ ಬಸವಣ್ಣ ಹುಟ್ಟಲಿ ಹೊಸ ಪ್ಯಾಟಿ ಕಟ್ಟಲಿ ರಸರಾಯನ ಕಬ್ಬ ಬೆಳೆಯಲೋ ಬಸವಣ್ಣ ಹುಟ್ಟಲಿ ಹೊಸ ಪ್ಯಾಟಿ ಕಟ್ಟಲಿ ರಸರಾಯನ ಕಬ್ಬ ಬೆಳೆಯಲೋ ರಸರಾಯನ ಕಬ್ಬ ಬೆಳೆಯಲಿ ಕಡಪಟ್ಟಿ ಬಸವಾನಿನ ತೇರ ಎಳೆಯಲೋ ಯಾವಾಗ ಬರುತ್ತೆ ಈಗ್ಲೇ ಬರುತ್ತೆ ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ ನೋಡು ಬಂತು ಬಾವಿ